ಭಾಷೆ ಮಾಡಬೇಕಾಗಿ. ಚತುರ್ಥ ಪಾದ ಕ್ರಮ ಪ್ರಾಪ್ತ ವಕ್ತವ್ಯ ಇತ್ಯಾಹ ನಾಂತ ಪ್ರಜ್ಞಂ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವಾದ ಶಬ್ದ ಅನಭಿಧೇಯತ್ವಂ ಇತಿ ವಿಶೇಷ ಪ್ರತಿಷೇಧೇನೈವ ನಿರ್ದಿದಿಕ್ಷತಿ. ಯಾವುದಾದರೂ ವಸ್ತುವನ್ನು ತಿಳಿಸಬೇಕಾಗಿದ್ದಲ್ಲಿ ಅದಕ್ಕೆ ಅದರದೇ ಆದಂತಹ ಸ್ವಭಾವ, ಅದಕ್ಕೆ ಅದರದೇ ಆದ ಅವಸ್ಥೆ ಇದ್ದಾಗ ಮಾತ್ರ ಶಬ್ದಗಳನ್ನು ತಿಳಿಸಬೇಕಾಗ್ತದೆ. ಕಠಿಣ ಇದೆ, ಮೃದು ಇದೆ, ದೊಡ್ಡದಿದೆ, ಚಿಕ್ಕದಿದೆ, ಸುವಾಸಿತವಾಗಿದೆ, ದುರ್ಗಂಧವಾಗಿದೆ, ಸ್ವಭಾವ, ಅವಸ್ಥಾ ಮತ್ತು ಜಾತಿ, ಗುಣ, ಕ್ರಿಯ ಇವೆಲ್ಲವೂ ಇದ್ದಾಗ ಮಾತ್ರ ವಸ್ತುವಿನ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಸಾಧ್ಯ ಇದೆ, ವಸ್ತುವಿನ ಬಗ್ಗೆ ತಿಳಿಸಲಿಕ್ಕೆ ಸಾಧ್ಯ ಇದೆ. ಅವು ಯಾವೂ ಇಲ್ಲದೇ ಇದ್ದಂತಹ ಈ ತುರಿಯನನ್ನು ಯಾವ ಶಬ್ದಗಳನ್ನು ತಿಳಿಸುವುದು? ಅರ್ಥಾತ್ ಮಾತುಗಳನ್ನು ತಿಳಿಸಲು ಶಬ್ದಗಳಿಂದ ಪ್ರಯೋಗಿಸಲು ಯಾವ ನಿಮಿತ್ತವೂ ನಮಗೆ ಕಾಣುವುದಿಲ್ಲ. ಸರ್ವ ನಿಮಿತ್ತ ಶೂನ್ಯತ್ವಾದ ತಸ್ಯ ಶಬ್ದ ನಮೀತ್ವಂ. ಹೀಗಾಗಿ ಶಬ್ದಗಳಿಂದ ವಿವರಿಸಲು ಸಾಧ್ಯವಿಲ್ಲ. ವಿ ಹ್ಯಾವ್ ಓನ್ಲಿ ಒನ್ ವೇ, ಏನು ಅಂದರೆ ವಿಶೇಷ ಪ್ರತಿಷೇಧೇನೈವ, ನೇತಿ ನೇತಿ ಎಂದು ಪ್ರತಿಷೇಧ ಮಾಡುವುದರ ಮೂಲಕವಾಗಿಯೇ ಇತಿ ಎನ್ನುವುದನ್ನು ತಿಳಿದುಕೊಳ್ಳಿ ಅವಕಾಶ ಮಾಡಿಕೊಡುತ್ತೆ ಎನ್ನುವುದನ್ನು ಹೇಳೋದಿಲ್ಲ. ಯಾವುದನ್ನು ನೇತಿ ಮಾಡಲಿಕ್ಕಾಗೋದಿಲ್ಲವೋ ಅದೇ ಅದು. ಅಲ್ಟಿಮೇಟ್ಲಿ ಅದು ನಾನು ಅಂತ ನೀನೇ ಗುರುತಿಸು. ಏತದ್ವೈ ಅದೇ ಇದು, ಇದೇ ಅದು. ಹೀಗಾಗಿ ಬೇರೆ ಯಾವ ಶಬ್ದಗಳಿಂದಲೂ ಕೂಡ ತುರಿಯ ಆತ್ಮನನ್ನ ಟಚ್ ಕೂಡ ಮಾಡಲಿಕ್ಕಾಗೋದಿಲ್ಲ. ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮನಸ್ಸಿಗೂ ನಿಲುಕದ, ಮಾತಿಗೂ ನಿಲುಕದ ಆ ತುರಿಯಲ್ಲಿ ಏನಾದರೂ ಮಾತುಗಳು ಹೋಗುತ್ತಾದ್ರೆ ಅವು ಮತ್ತೆ ರಿಬಾಂಡ್ ಆಗಿಬಿಡ್ತವೆ. ಅದ್ರ ಬಗ್ಗೆ ವಿಚಾರ ಮಾಡಿ ಹೋದಾಗ ಮನಸ್ಸು ಶೂನ್ಯವಾಗಿ ಹೋಗುತ್ತೆ. ಹೀಗಾಗಿ ಅವನಿಗೆ ಚಾನ್ಸ್ ಇದೆ ಆತ್ಮನನ್ನ ಶೂನ್ಯ ಅಂತ ಯಾಕೆ ಕರಿಬಾರ್ದು ಅಂತ. ಅವನಿಗೆ ಒಂದು ಅವಕಾಶ ಇದೆ. ಆಕ್ಚುಲಿ ಶೂನ್ಯ ಆಗೋದು ಯಾವುದು? ಮೈಂಡ್. ಮನಸ್ಸು ವಿಚಾರ ಮಾಡೋ ಶಕ್ತಿ ಕಳ್ಕೊಂಡ್ಬಿಡುತ್ತದೆ. ತುರಿಯ ಶಬ್ದದ ಅರ್ಥ ಇಲ್ಲ ಬರ್ಬೋದು ನೋಡಿ. ಬರೋಣ, ಹುಡ್ಕೋಣ, ಹುಡುಕೊಳ್ಳಾದ್ರೆ ಸಂಶೋಧನೆ ಮಾಡೋಣ. ಆ ಶಬ್ದ ನಮಗೂ ಬೇಕು. ಥ್ಯಾಂಕ್ ಯು. ಸೊ ನಿಮಿತ್ತ ಶೂನ್ಯತ್ವಾದ ಶಬ್ದ ಅನಭಿಧೇಯತ್ವಂ, ಅಭಿಧೇಯತ್ವ ನ ಅವಿಧೇಯತ್ವ ಅನವಿಧೇಯ. ಆದರೂ ಹೋಪ್ಲೆಸ್ ಅಲ್ಲ, ಆದರೂ ಹೋಪ್ಲೆಸ್ ಅಲ್ಲ. ಈಗ ಹೋಪ್ಲೆಸ್ ಆಗೋದು ಇಷ್ಟೊಂದು ಉಪನಿಷತ್ತುಗಳ ಸಂಗ್ರಹ ಯಾಕಬೇಕಾಗಿತ್ತು? ಇಷ್ಟೊಂದು ಉಪನಿಷತ್ತುಗಳ ಸಂಗ್ರಹವನ್ನು ಯಾಕಬೇಕು? ಇಷ್ಟೊಂದು ಶಾಸ್ತ್ರಗಳು, ಇಷ್ಟೊಂದು ಮಹಾವಾಕ್ಯಗಳು. ಟೋಟಲ್ ಫೇಲ್ಯೂರ್ ಅಲ್ಲ. ಮತ್ತೇನು ನಿಷೇಧ ವಾಕ್ಯಗಳಿಂದ, ನೇತಿ ನೇತಿ ವಾಕ್ಯಗಳಿಂದ, ಪ್ರತಿಷೇಧ ವಾಕ್ಯಗಳಿಂದ, ಇದಲ್ಲ ಇದಲ್ಲ ಇದಲ್ಲ ತುರಿಯಂ ನಿರ್ದಿರೀಕ್ಷತಿ. ಆ ತುರಿಯ ಆತ್ಮನನ್ನ ನಿರ್ದಿರೀಕ್ಷತಿ. ಒಳ್ಳೆ ಪಾಯಿಂಟ್ಸ್ ಔಟ್ ದಿಕ್ಕು ತೋರಿಸ್ತದೆ ಅಷ್ಟೇ, ಡೈರೆಕ್ಷನ್ ತೋರಿಸ್ತದೆ. ದಿಕ್ಸೂಚಿ. ಶಾಸ್ತ್ರವು ಮೋಕ್ಷವನ್ನು ಕೊಡೋದಿಲ್ಲ, ಮೋಕ್ಷಕ್ಕೆ ಅವಕಾಶ ಮಾಡಿಕೊಡ್ತದೆ ಅಥವಾ ದಾರಿ ತೋರಿಸ್ತದೆ ದಿಕ್ಸೂಚಿಯಾಗಿ. ಇವನು ಇಮ್ಮಿಡಿಯೇಟ್ಲಿ ನಿರ್ಣಯ ಬಂದ ನೋಡಿ. ಪೂರ್ವ ಪಕ್ಷ ಹೇಳ್ತಾನೆ ಶೂನ್ಯಮೇವ ತರ್ಹಿ ತತ್. ಗೊತ್ತಾಯ್ತು ಸರ್ ಏನ್ ಗೊತ್ತದ? ಅದೇ ನೀವೇನ್ ತಿಳಿಸಿ ಹೇಳ್ಬೇಕಾಗಿದ್ದು ಆ ಬ್ರಹ್ಮ ಅವನು ಶೂನ್ಯ. ಶೂನ್ಯ ಅಂದ್ರೆ ಟೋಟಲಿ ನಾನ್ ಎಕ್ಸಿಸ್ಟ್. ಅವನಿಲ್ವೇ ಇಲ್ಲ, ಏನೋ ನಿಮಗೂ ಕ್ಲಾಸ್ ನಡೆಸಬೇಕಾಗಿಲ್ಲ, ನಮಗೂ ಟೈಮ್ ತೆಗೆದು ಕ್ಲಾಸ್ ನಡೆಸಬೇಕು ಅನ್ನೋದು ನಿಮ್ ಕಡೆ ಬಿಟ್ಟು, ನಾವು ಇಷ್ಟು ಕ್ಲಾಸ್ ಹೋಗಿ ಕೇಳೇವಿ ಅಂತ ನಮ್ಗೆ ಬಿಡಬೇಕು. ಅನ್ಯಥಾ ದಿಸ್ ಇಸ್ ನಥಿಂಗ್ ಲೈಕ್ ಬ್ರಹ್ಮ, ದಿಸ್ ಇಸ್ ನಥಿಂಗ್ ಲೈಕ್ ಆತ್ಮ. ಶೂನ್ಯವೇ ಇವತ್ತು ಯಾವ ವೇದಾಂತಿಯನ್ನು ಎಕ್ಸೆಪ್ಟ್ ಮಾಡ್ತಾನೆ ಹೇಳ್ತಾರೆ? ಮಿಥ್ಯಾ ವಿಕಲ್ಪಸ್ಯ ನಿರ್ನಿಮಿತ್ತತ್ವ ಅನುಪಪತ್ತಿ. ಹೇಳ್ತಾರೆ ಇಲ್ಲಪ್ಪ ಹಾಗೆಲ್ಲ ಅನ್ನಬಾರ್ದು, ಒಪ್ಪದಾಗಿಲ್ಲ. ಏನಂದ್ರೆ ನಾನು ಒಂದು ಮಾತನ್ನ ಹೇಳ್ತೇವೆ ಕೇಳು. ಮಿಥ್ಯಾ ವಿಕಲ್ಪಸ್ಯ, ಯಾವ ವಿಕಲ್ಪವು ಮಿಥ್ಯಾ ಎಂದು ಸಿದ್ಧವಾಗಿದೆಯೋ ಆ ವಿಕಲ್ಪ ಅರ್ಥಾತ್ ಸರ್ಪ ಒಂದು ವಿಕಲ್ಪ, ಅದು ಮಿಥ್ಯಾ ವಿಕಲ್ಪ. ಮಿರಾಜ್ ವಾಟರ್, ಮೃಗಜಲ ನಿತ್ಯ ವಿಕಲ್ಪ. ಅಲ್ಲಿರುವುದು ಹಗ್ಗ ಮಾತ್ರ, ವಿಕಲ್ಪ ಯಾಕೆ ಅಂದ್ರೆ ಅಲ್ಲಿರುವುದು ಹಗ್ಗ ಮಾತ್ರ. ಬಟ್ ಯು ಸೀ ಇಟ್ ಎ ಸ್ನೇಕ್, ದೇರ್ಫೋರ್ ಇಟ್ ಇಸ್ ವಿಕಲ್ಪ. ಅದ ಅಂದ್ರೆ ಅದ, ಇಲ್ಲ ಅಂದ್ರೆ ಇಲ್ಲ, ಅದನ್ನ ನಿತ್ಯ ವಿಕಲ್ಪ. ಹಗ್ಗವನ್ನು ಕಂಡವನಿಗೆ ಹಾವು ಇಲ್ಲ, ಕಚ್ಚಿಸಿಕೊಂಡವನಿಗೆ ಹಾವು ಇದೆ. ಇದೆಯೋ ಇಲ್ಲೋ, ಇದೆ ಅನ್ನೋ ಇದೆ ಇಲ್ಲ ಇಲ್ಲ, therefore it is mithya. ಮಿಥ್ಯ ವಿಕಲ್ಪಸ್ಯ ಆಯ್ತಪ್ಪ, ಮಿಥ್ಯ ವಿಕಲ್ಪ ಆಯ್ತು. ಇದು ಸುಮ್ ಸುಮ್ಮನೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಿರ್ನಿಮಿತ್ತತ್ವ ಅನುಪಪತ್ತೇ, ಉಪಪತ್ತೇ ಹೊಂದಿ ಬರುತ್ತದೆ. ನ ಉಪಪತ್ತೇ ಅನುಪಪತ್ತೇ ಹೊಂದಿ ಬರುವುದಿಲ್ಲ. ಹೌದಾ? ನಿರ್ನಿಮಿತ್ತ ನಿಮಿತ್ತ ರಹಿತವಾಗಿ ಯಾವ ವಿಕಲ್ಪವೂ ಆಗೋದಿಲ್ಲ. ಚಂದ ಅರ್ಥ ಮಾಡ್ಬೋದು. ನಿಮಿತ್ತ ಇಲ್ಲದೇನೆ ಅಲ್ಲಿ ಯಾವ ವಿಕಲ್ಪವೂ ಸಾಧ್ಯವೇ ಇಲ್ಲ. ಏನ ನೀ ಕಲ್ಪಿಸ್ಬೇಕಂದ್ರೆ, ಏನ ನೀನು ವಿಕಲ್ಪ ಮಾಡ್ಬೇಕಂದ್ರೆ ಅಲ್ಲೊಂದು ಏನ ನಿಮಿತ್ತ ಬೇಕಾಗ್ತದ? ಹಗ್ಗ, ಕೋಡಿ, ನೀರಿನ ಕೋಡಿ ನೀರು ಹರಿತದಲ್ಲ ನಿಮಗೆ ನೀರಿನ ಕೋಡಿ ಭೂಮಿಯಲ್ಲಿಯ ಬಿರುಕು ಏ ಹೋಗ್ಬಿಡಲ್ಲಿ ಹಾಗಿದೆ ಅದಾಗಿರುವುದಿಲ್ಲ ಅದು ಮಳೆ ಬಂದು ನೀರಿಗೆ ಒಂದು ದಿವಸ ಬಿಸಿಲಿಗೆ ಮತ್ತೆ ಯಾಕೆ ಕಾಣಿಸ್ತದೆ ಹಾವಿನ ಕಾಣಿಸ್ತದೆ ಸೊ ನಿಮಿತ್ತ ಬೇರೆ ಬ್ಯಾಕೆಟ್ಗಳನ್ನು ವೇದಾಂತಿಗಳು ಅಧಿಷ್ಠಾನ ನಿಮಿತ್ತ ಇವರಿಗೆ ಕೆಲವುಗಳಿಗೆ ಆಸ್ಪದ ಅಂತಲೂ ಕರೆದಿದ್ದಾರೆ ಅವಕಾಶ ಅದು ಏನೋ ಒಂದು ಇದ್ದುಕೊಂಡು ಅವಕಾಶ ಮಾಡಿಕೊಡ್ತದೆ ನಮಗದು ಹಿಂಗೆ ಕಾಣಿಸ್ತದೆ ಹಾಗಾದರೆ ಯಾವುದೇ ಅವಕಾಶವೂ ಇಲ್ಲದೆ ಹೋದಲ್ಲಿ ಯಾವುದೇ ಆಸ್ಪದವು ಅಥವಾ ಅಧಿಷ್ಠಾನವು ಅಥವಾ ನಿಮಿತ್ತವೂ ಇಲ್ಲದೆ ಹೋದಲ್ಲಿ ಯಾವ ವಿಕಲ್ಪವೂ ಕೂಡ ಸಾಧ್ಯವಿಲ್ಲ ದಟ್ ಇಸ್ ದಿ ನಿಶ್ಚಯ ಅದಕ್ಕೆಲ್ಲ ಉದಾಹರಣೆ ಕೊಡ್ತಾರೆ ನಹಿ ರಜತ ಸರ್ಪ ಪುರುಷ ಮೃಗತೃಷ್ಣಿಕಾದಿ ವಿಕಲ್ಪಾಃ ಶುಕ್ತಿಕಾ ರಜ್ಜುಸ್ಥಾಣು ಕ್ಷರಾದಿ ವ್ಯತಿರೇಕೇಣ ಅವಸ್ತು ಆಸ್ಪದಾಃ ಶಕ್ಯಾಃ ಕಲ್ಪಯಿತುಂ ಕಲ್ಪಯಿತುಂ ಶಕ್ಯಾಃ ಅವಸ್ತು ಆಸ್ಪದಾಃ ವಸ್ತುವಿನ ಆಸ್ಪದವು ವಸ್ತುವಿನ ನಿಮಿತ್ತವು ಇಲ್ಲದೆ ಹೋದಲ್ಲಿ ಏನೋ ಕಲ್ಪಯಿತುಂ ನ ಶಕ್ಯಾಃ ಏನು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ ಹೇಗೆಂದರೆ ರಜ್ಜು ನಿಮಿತ್ತ ಇಲ್ಲದೆ ಹೋದಲ್ಲಿ ಸರ್ಪದ ಕಲ್ಪನೆ ಸಾಧ್ಯವಿಲ್ಲ ಕಪ್ಪೆ ಚಿಪ್ಪು ಇಲ್ಲದೆ ಹೋದಲ್ಲಿ ನಮಗೆ ಅಲ್ಲಿ ಬೆಳ್ಳಿಯ ಭ್ರಮ ಅಥವಾ ಕಲ್ಪನಾ ಸಾಧ್ಯವಿಲ್ಲ ಅವನು ಮೂರು ನಾಲ್ಕು ಉದಾಹರಣೆ ಕೊಟ್ಟ ರಜ್ಜು ರಜತ ರಜತ ಅಂದ್ರೆ ಬೆಳ್ಳಿ ಸರ್ಪ ಅಂದ್ರೆ ಹಾವು ಆಮೇಲೆ ಪುರುಷ ಸ್ಥಾನೋಹೋ ಪುರುಷ ವೀರಪ್ಪನ್ ನಿಂತ್ಕೊಂಡಾನೆ ಭಯ ಬಂದ್ಬಿಡಿ ಕೈಯೋ ಗನ್ಗಳು ಹಿಡ್ಕೊಂಡಾನೆ ನೀನು ಯಾವ ಕೊಡಿದನೋ ಗೊತ್ತಿಲ್ಲ ನಿನ್ನೆ ಏಳು ಮಂದಿ ಕೊಂದು ಹಾಕಿದ್ದಂತೆ ಪುನಃ ಅದಕ್ಕೊಳಗೆ ಏನು ನಿಮಿತ್ತ ಬೇಕಲ್ಲ ನಮ್ಮ ಅಡುಗೆ ಮನೆ ಕತ್ತಲಿದ್ರೆ ಅಲ್ಲಿ ವೀರಪ್ಪನ್ ಕಲ್ಪಿಸ್ಲಿಕ್ಕಾಗೋದಿಲ್ಲ ಅವನು ವೀರಪ್ಪನ್ ಅನ್ನೋದನ್ನ ನಾವು ಕಲ್ಪಿಸ್ಬೇಕು ಅಂದ್ರೆ ಆ ಪ್ರಕಾರವಾದ ಅಧಿಷ್ಠಾನ ಬೇಕಲ್ಲಿ ಏನ್ ಅಧಿಷ್ಠಾನ ಮೋಟು ಮರ ತುಂಡಾದ ಮರ ಈ ಸಿಡಿಲು ನೋಡಿತವಲ್ಲ ಮರ ಚಂಡು ಚಂಡು ಕಳ್ಕೊಂಡು ತುಂಡಾಗಿ ಅದು ಒಂದೇ ನಿಂತು ಬೆಳಗ್ಗೆ ಬರುವಾಗ ನೋಡ್ತೀವಿ ಅದು ಮೋಟು ಮರ ರಾತ್ರಿ ಕಳ್ಳ ಹಾಗೆ ಮೃಗತೃಷ್ಣಿಕಾದಿ ಹನುಮರೀಚಿ ಉಷರ ಅದಕ್ಕೆ ಅಧಿಷ್ಠಾನ ಏನು ಮರ ಭೂಮಿ ಕಾದ ಭೂಮಿ ಹೌದಾ ಶಕ್ತಿಕ ರಜ್ಜು ಸ್ಥಾಣು ಉಷರಾದಿ ವ್ಯತಿರೇಕೇಣ ಇವು ಯಾವುವು ಇಲ್ಲದೆ ಹೋದಲ್ಲಿ ಅವಸ್ತು ಆಸ್ಪದಾಃ ಶಕ್ಯಾಃ ನ ಕಲ್ಪಯಿತು ನ ಕಲ್ಪಯಿತು ಶಕ್ಯಾಃ ಕಲ್ಪಿಸಲು ಸಾಧ್ಯ ಅಂದರೆ ಯಾವುದೇ ವಿಕಲ್ಪವಾಗಬೇಕಾಗಿದ್ದಲ್ಲಿ ಅಲ್ಲಿ ನಿಮಿತ್ತ ಇರಬೇಕು ಇದು ತಾತ್ಪರ್ಯ ಯಾರಿಗೆ ಈ ತಾತ್ಪರ್ಯ ನಿಜ ಇದು ಎನ್ನುವುದನ್ನು ಒಪ್ಪಿಕೊಂಡವರು ಇದು ಸದ್ಯ ಅಂತ ಗಟ್ಟಿಯಾಗಿ ಹಿಡ್ಕೊಂಡವರಿಗೆ ನೀವು ಎಷ್ಟು ಬೊಬ್ಬೆ ಹೊಡೆದು ಹೇಳಿದ್ರು ಕೂಡ ಅವರನ್ನು ಸ್ವೀಕಾರ ಮಾಡಬೇಕು ನಿಮಗೇನು ಗೊತ್ತು ನನ್ನ ಸಾವಿಲ್ಲಿವರೆಗೂ ಬಂದಿದೆ ಅಂತ ಏನ್ ಮಾಡ್ತೀರಿ ನಮಗೆ ಮಾಡಲಿ ಬರ್ತದೆ, ಆದರೂ ಅವನು ವಿದ್ಯೆ ಅನ್ನೋದನ್ನು ನೀವು ಒಪ್ಪಿಸ್ಲೇಬೇಕು. ಇನ್ನೊಂದು ಗಂಟೆ ಕಡಿ ನೋಡಪ್ಪ, ನೀ ಸಾಯಿ ವಿಷ ಏನಿಲ್ಲ. ಎಲ್ಲ ಕೆಲವು ಹಾವುಗಳು ವಿಷ ತಡವಾಗಿ ಇರ್ತವೆ, ಒಂದು ದಿನದ ಮೇಲೆ ಇಫೆಕ್ಟ್ ಆಗ್ತದೆ. ಓಕೆ, ಒಂದು ದಿನ ಕೊಟ್ಟು ಒಂದಿನ ಆದಮೇಲೆ ಕೂಡ ಅದು ಸಾಯ್ಬೇಕಲ್ವೋ, ನೋಡಿ ಏನಾಯ್ತು ನಿಮಗೆ, ನೀನು ಸಾಯಿದ್ದ ಒಂದಿನ ಆಗ್ಬೇಕು, ಇಲ್ಲ ಅದು ಸ್ವಸ್ವಲ್ಪ ಸ್ವಸ್ವಲ್ಪ ಸಾಯಿಸ್ತಾ ಬರ್ತದೆ. ಮೊದಲು ಎಲ್ಲಿಂದ ಶುರು ಆಗ್ತದೆ, ಬೆಳ್ಳಿನಿಂದ ಶುರು ಆಗ್ತದೆ ನೋಡಪ್ಪ. ಬೆಳ್ಳಿಂದ ನೋಡಿ, ನೀನು ತಿಳಿದಿಲ್ಲ ಹೇಳಿದೆ ಅಂತ ತಿಳಿದ ಮತ್ತೆ ಬೆಳೆ ಸತ್ತಿಲ್ಲ. ಏನ್ ಸಿದ್ಧ ಆಯ್ತು ಈಗ? ಈಗ ಏನ್ ಸಿದ್ಧ ಆಯ್ತು ಅಂದ್ರೆ, ಹಾವು ಕಚ್ಚಿಲ್ಲ ಅಂತ ಸಿದ್ಧ ಗೊತ್ತಲ್ಲ. ಹಾವು ಕಚ್ಚಿಲ್ಲ, ಯಾಕೆ ಕಚ್ಚಿಲ್ಲ ಅಂದ್ರೆ ಹಾವು ಅಲ್ಲಿ ಇಲ್ಲ. ಅವನು ತಾನಾಗೆ ಕಚ್ಚಿದ ಹಾಗೆ ಅಂತ ನನ್ಗೆ ಯಾಕೆ ಅನಿಸ್ತು? ನಾನೇ ಅನುಭವಿಸುತ್ತಾನೆ. ಆದ್ದರಿಂದ ಹಾವಿದೆ. ಇನ್ನೂ ನಾವು ಅಗ್ನಿ ಎಚ್ಚರ ಕೊಟ್ಟಿಲ್ಲ ಅವನಿಗೆ, ಹಾವಿದೆ. ಎಂತ ಹಾವು? ನೀನೇ ಹೇಳ್ತೀಯ ಕಚ್ಚಿಲ್ಲ ಅಂತ. ನಿನ್ನ ಅನುಭವದಲ್ಲಿ 24 ಗಂಟೆ ಆಗೋಯ್ತು. ಹೌದು, ಹಾವಿಲ್ಲ ಕಚ್ಚಿಲ್ಲ, ಆದರೂ ಇದ್ದಂತೆ ಯಾಕೆ ಅನಿಸ್ತಾನೆ? ಬಾ, ಆ ಹಾವನ್ನ ಪ್ರಶ್ನೆ ಮಾಡೋಣ ಬಾ. ಯಾರನ್ನ ಪ್ರಶ್ನಿಸೋಣ? ಹಾವನ್ನ ಪ್ರಶ್ನಿಸೋಣ ಬಾ. ಇಲ್ಲ, ಮತ್ತೆ ಎದ್ದು ಕಚ್ಚುತ್ತಾನೆ. ಕಚ್ಚಿಸಿಕೊಂಡು ಭಯ ಇನ್ನೂ ಇರ್ತದೆ ಅವನಿಗೆ, ಇಲ್ಲ ಅಂತ ಹೇಳ್ತಾನ. ಅವನು ಮತ್ತೆ ಎದ್ದು ಕಚ್ಚುತ್ತದೆ. ಆಯುಧ ತಗೊಂಡು ಬಾ, ಕೋಲು ತಗೊಂಡು ಬಾ, ನಿನಗೇನು ಬೇಕು ಎಲ್ಲ ತಗೊಂಡು. ಅಲ್ಟಿಮೇಟ್ಲಿ ಕರ್ಕೊಂಡು ಬಂದು, ಇದೇ ಸ್ಥಳನ? ಹೌದು. ಇದೇ ಹಾವ ನೋಡು ಸರಿ? ಹಾ, ಇದೇ ಹಾವ. ಕೋಲಿನಿಂದ ಅಲುಗಾಡಿಸಿದ್ರು, ಕೋಲಿನಿಂದ ಹೊಡೆದ್ರು, ಹಗ್ಗ ಹೊಡೆದಿಲ್ಲ. ಯಾರು ನೋಡಿದ್ದಾರೆ? ಹಾವನ್ನೇ ಹೊಡೆದಿದ್ದಾರೆ, ಹಾವನ್ನೇ ಅಲುಗಾಡಿಸಿದ್ದಾರೆ. ಹಾವಿನ ಮೇಲೆ ಬೆಳಕು ತಿಡುತ್ತಾರೆ ಬ್ಯಾಟ್ರಿಯಿಂದ. ಅಲ್ಲಿ ಹಾವು ಪೂರ್ಣ ನಿಷೇಧವಾಗಬೇಕು. ಪಾಸಿಬಲ್ ಆಲ್ ಎವಿಡೆನ್ಸಸ್, ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಡ್ಜ್, ಎಲ್ಲ ಪ್ರಮಾಣಗಳನ್ನು ಎಂಪ್ಲಾಯ್ ಮಾಡಬೇಕು. ಅವಾಗ ಓ, ಇನ್ನೂ ಹಾಗೆ ಗೊತ್ತಾಗಿಲ್ಲ, ಹೇ ಇದು ಹಾವಲ್ಲ ಅಲ್ಲ. ಹಾಗಾದ್ರೆ ಇದೇನು? ಯಾವಾಗ ಮುಟ್ಟದ? ಓ, ಸೈಕಲ್ ಟ್ಯೂಬ್. ಅವಾಗ ಇದ್ದಿದ್ದಿಲ್ಲ ಸೈಕಲ್ ಶಂಕರಾಚಾರ್ಯಕ್ಕೆ. ಈಗ ನೋಡ್ರಿ, ಈಗ ಏನ್ ಮಾಡ್ಲಿಕ್ಕಾಗೋದಿಲ್ಲ. ನಾವು ಏನಂತ ಹೇಳಿದಕ್ಕೆ ಪಂಚರ್ ತಿದ್ದಿ ಅದ ಗಾಡಿ ಎಲ್ಲ ಮನೇಲಿ ಹಾಗೆ ಎಸೆದು ಸೈಕಲ್ ತಗೊಂಡು ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿರ್ತೀವಿ. ಪಾಪ ತಾಯಿ ಎಲ್ಲ ಸ್ವಚ್ಛ ಮಾಡ್ಬೇಕು. ಸೊ ಆ ದಿವಸ ತಾಯಿಗೂ ಸಮಯ ಸಿಕ್ಕಿರಲಿಲ್ಲ, ತಂದೆಗೂ ಸಮಯ ಸಿಕ್ಕಿರಲಿಲ್ಲ. ಸೊ ಏನ್ ಮಾಡ್ಬೇಕು? ನಾನು ಸಿನಿಮಾ ನೋಡಿ ಬರೋ ಅಷ್ಟೊತ್ತಿಗೆ ತುಳಿದು ಬಿಟ್ಟೆ. ಏನ್ ತುಳಿದೆ? ಹಾವು ಕಚ್ಚಿ ಬಿಡ್ತು. ಆಮೇಲೆ ತುಳಿದಾಗ ಏನ್ ಚುಸ್ತು? ನಿಪ್ಪುಲ್ ಚುಸ್ತು. ಚುಚ್ಚಿಕೊಳ್ಳಿ ಅವ ನಾಗಿನ ಸಿನಿಮಾ ನೋಡುವುದಿದ್ದ ಕಚ್ಚಿತು. ನಿಮಿತ್ತವಿಲ್ಲದೆ ಯಾವ ಕಲ್ಪನೆಯೂ ಸಾಧ್ಯ. ನಿಮಿತ್ತ ಇರಲಿಕ್ಕೆ ಅದಕ್ಕೆ ಅಷ್ಟು ಉದಾಹರಣೆ ಕೊಡ್ತಾರೆ. ರಜತ ಸರ್ಪ ಪುರುಷ ಮೃಗ ತೃಷ್ಣಿಕಾದಿ ಇವೆಲ್ಲದಕ್ಕೂ ನಿಮಿತ್ತ ಏನು ಹೇಳ್ರಿ? ಶುಕ್ತಿಕ ರಜ್ಜು ಸ್ಥಾಣು ಉಷರಾದಿ ಎಲ್ಲ ಅಧಿಷ್ಠಾನ. ಅಲ್ಲೇ ಇರಲ್ಲ ಅಲ್ಲೇ ಅಕ್ಕಪಕ್ಕನೂ ಇವೆ. ಅವಸ್ತು ಆಸ್ಪದ ಶಕ್ಯ ನ ಕಲ್ಪಯಿತು ಶಕ್ಯ. ಈಗ ಅದು ವಸ್ತು ಇಲ್ಲ ಅಂದರೆ ನಮಗೆ ವಸ್ತುವಿನ ಕಲ್ಪನೆ ಸಾಧ್ಯವಿಲ್ಲ. ವಸ್ತು ಇದ್ದಾಗ ಮಾತ್ರ ವಸ್ತುವಿನ ಕಲ್ಪನೆ ಸಾಧ್ಯವಿದೆ. ಏನು ವಸ್ತು ಏನಿರ್ತದೆ ಇರ್ತದೆ, ನೀನು ಅದನ್ನು ಎನ್ಕ್ವೈರಿ ಮಾಡು. ಯೂಸ್ಯುವರ್ ಪ್ರಮಾಣ ಅಂಡ್ ಇಂಪ್ರೂವ್ ಇರುತ್ತೆ ಅಂತ ಫೈಂಡ್ ಔಟ್. ತಿಂದು ಹುಳಿ ಇದೆ ಅಂತ ಹೇಳ್ತೀಯ, ನೋಡಿ ವೈಟ್ ಇದೆ ಅಂತ ಹೇಳ್ತೀಯ, ರೆಡ್ ಇದೆ ಅಂತ ಹೇಳ್ತೀಯ. ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಎಂಪ್ಲಾಯಿಂಗ್ ದಿ ಪ್ರಮಾಣ. ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ ಎಂಪ್ಲಾಯ್ ದಿ ಪ್ರಮಾಣ. ಇಷ್ಟೆಲ್ಲ ತಾಳ್ಮೆ ಇವರಿಗೆ ಭಾವನಾತ್ಮಕವಾದ ವ್ಯಕ್ತಿಗಳಿಗೆ ತಾಳ್ಮೆ ಡಿಸೈನ್ ಮಾಡ್ಕೋಬೇಡಿ. ನಾನು ಕೇಳ್ಕೊಳ್ಳಿ, ಹೀಗಾಗಿ ಇವರು ಮಾತ್ರ ವೇದಾಂತಿಗಳು ಅನ್ಸ್ಕೊಳ್ತಾರೆ, ಅವ್ರು ಯಾರು ವೇದಾಂತಿಗಳು ಅನ್ಸ್ಕೊಳ್ತಿಲ್ಲ. ಅವ್ರಿಗೆ ಆ ತಾಳ್ಮೆ ಇರೋದಿಲ್ಲ, ಎನ್ಕ್ವೈರಿ ಮಾಡುವಂತಹ ಜಿಜ್ಞಾಸೆ ಮಾಡುವಂತಹ ಪೇಷನ್ಸ್ ಅವ್ರಿಗೆ ಇರೋದಿಲ್ಲ. ಇದಕ್ಕೆ ತಾಳ್ಮೆ ಬೇಕಾಗ್ತದೆ. ಅವ್ರು ಇಷ್ಟು ಭಾವನಾ ಪರವಶರಾಗಿರ್ತಾರಂದ್ರೆ ಅವರಿಗೆ ಕೂತ್ಕೊಂಡು ಜಿಜ್ಞಾಸೆ ಮಾಡುವಂತಂದ್ರೆ ಅವರಿಗೆ ಆ ಮೆಂಟಲ್ ಫ್ರೀನೆಸ್ ಇರೋದಿಲ್ಲ. ಅದು ಇಷ್ಟು ಪೂರ್ವ ಕಂಡೀಷನ್ ಕಂಡೀಷನ್ ಆಗಿ ಕೂತಿರ್ತದೆ, ಅದು ಹೊರಗೆ ಬರೋದಕ್ಕೆ ಇಷ್ಟನೇ ಪಡುತ್ತೆ. ಹೀಗಾಗಿ ಎಲ್ಲರೂ ಜಿಜ್ಞಾಸೆಗಳಾಗೋದಿಲ್ಲ. ಇದಕ್ಕೆ ವಿಶೇಷವಾದ ಕ್ವಾಲಿಫಿಕೇಶನ್ ಬೇಕಾಗ್ತದೆ. ವಿವೇಕ ವೈರಾಗ್ಯ ಸಮದ ಮಹರ್ಷಂಗ ಸಂಪತ್ತು ಮುಕ್ಷುತ್ವ. ನೀವು ಪಿ ಎಚ್ ಡಿ ಹೋದರೂ ಕೂಡ ತತ್ವ ಹೋದ್ರೆ ನಿಮ್ಮನ್ನು ಬಿಡೋದಿಲ್ಲ. ಅದು ಇರೋದೇ ನಿಮ್ಮದೇ ತತ್ವಗಳು ಯಾವಾಗಲೂ ಇರೋದೇ. ಹೇಗೆ ಅಂದರೆ ನೀವು ಯೂನಿವರ್ಸಿಟಿ ಹೊತ್ತಿದ್ರು ಕೂಡ ಎ ಬಿ ಸಿ ಡಿ ಬಿಟ್ಟೀನು. ನಿಮಗೆ ಬೇಕೇ ಬೇಕು ಹಂಗೆ ಇಲ್ಲಿ ಕೂಡ ತತ್ವ ಹೋದ್ರೆ ಇಟ್ಸ್ ಎ ಲ್ಯಾಂಗ್ವೇಜ್, ವೇದಾಂತ ಲ್ಯಾಂಗ್ವೇಜ್, ಆಲ್ ವೆಕ್ಯಾಬ್ಯುಲರೀಸ್. ಉಪನಿಷತ್ತು ಪ್ರಸ್ಥಾನತ್ರಯಗಳಲ್ಲಿ ಪ್ರಯೋಗಿಸಬೇಕಾದಂತ ಎಲ್ಲ ಶಬ್ದಗಳ ಎಕ್ಸ್ಪೋಜರ್ ತತ್ವದ ಮಾತು ಅಲ್ಲಿ ಅವಸ್ಥಾತ್ರ ಬರ್ತದೆ, ಅಲ್ಲಿ ತತ್ವ ಸೀಮಾವಾಕ್ಯ ಬರ್ತದೆ. ಬಟ್ ಓನ್ಲಿ ಫೀಡಿಂಗ್ ದಿ ಇನ್ಫಾರ್ಮೇಶನ್ ಅಷ್ಟೇ. ಹೆಸರು ಕೈ ಕೊಡುತ್ತೆ, ಹೆಸರು ಕೈ ಮುಂದೇನು ಯಾವುದೋ ಉಪನಿಷತ್ತು ಕೈ ಭಗವದ್ಗೀತ ಮುಕ್ತ ಅಧ್ಯಯನ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ, ಏವಂ ತರ್ಹಿ ಏವಂ ತರ್ಹಿ ಪ್ರಾಣಾದಿ ಪ್ರಾಣಾದಿ ಸರ್ವ ವಿಕಲ್ಪ ಆಸ್ಪದತ್ವಾದ ಸರ್ವ ವಿಕಲ್ಪ ಆಸ್ಪದತ್ವಾದ ತುರೀಯಸ್ಯ ತುರೀಯಸ್ಯ ಶಬ್ದ ವಾಚ್ಯ ವಾಚ್ಯತ್ವಂ ಶಬ್ದ ವಾಚ್ಯತ್ವಂ ಇತಿ. ಹೀಗಿದ್ದ ಕಾರಣವಾಗಿ ಪ್ರಾಣಾದಿ ಸರ್ವ ವಿಕಲ್ಪಸ್ಯ ಆಸ್ಪದತ್ವಾದ. ಈಗ ನಿಮ್ಮ ತುರಿಯನ್ನು ಏನಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾನೆ? ಹಗ್ಗ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಆ ಹಗ್ಗದ ಅರಿವು ಇಲ್ಲದೆ ಇದ್ದರಿಂದ ಈ ಹಗ್ಗವು ಆಸ್ಪದ ಮಾಡಿಕೊಟ್ಟಿದೆ ಅಂತ ನಾನು ಹೇಳ್ತೀನಿ. ಹಗ್ಗದ ಅರಿವು ನಮಗಿಲ್ಲದೆ ಇದ್ದರಿಂದಾಗಿ ಆ ಹಗ್ಗವು ಆಸ್ಪದ ಮಾಡಿಕೊಟ್ಟಿದೆ. ಏನಕ್ಕೆ ಆಸ್ಪದ? ತುರಿಯನ ಅರಿವು ಇಲ್ಲದೆ ಇದ್ದರಿಂದಾಗಿ ಇಲ್ಲಿ ತುರಿಯವು ಅವಕಾಶ ಮಾಡಿಕೊಟ್ಟಿದೆ. ಏನಕ್ಕೆ ಅವಕಾಶ? ಕಲ್ಪನೆಗೆ ಅವಕಾಶ ಮಾಡಿಕೊಟ್ಟಿದೆ. ಜೀವ ಇರ್ಬೋದು, ಇನ್ನೊಂದಿರ್ಬೋದು, ಸರ್ವ ವಿಕಲ್ಪ ಆಸ್ಪದತ್ವಾತ್ ತುರಿಯಸ್ಯ. ಇಂತಹ ತುರಿಯನ ಬಗ್ಗೆ ಏನು ಶಬ್ದವಾಚ್ಯತ್ವ ಇತಿ ನ ಪ್ರತಿಷೇಧೈ ಪ್ರತ್ಯಯತ್ವ ಉದಕಾದಿ ಆಧಾರಸ್ಯ ಏವ ಘಟಾದೇ ಓದಿದ್ಯಾ? ಇತಿ ನ ಪ್ರತಿಷೇಧೈ ಪ್ರತ್ಯಯತ್ವಂ ಉದಕಾದಿ ಆಧಾರಸ್ಯ ಏವ ಘಟಾದೇ. ಆಕ್ಷೇಪ ತಗೊಳ್ಳ ಏವಂ ತರ್ಹಿ ಇಟ್ ಇಸ್ ಅನ್ ಅಬ್ಜೆಕ್ಷನ್ ಹೀಗಿದ್ದ ಪಕ್ಷದಲ್ಲಿ ಅವರು ನೀವೇನಂತೀರಿ ನಿಮಿತ್ತವಿಲ್ಲದೆ ವಿಕಲ್ಪ ಸಾಧ್ಯ ಇಲ್ಲ ಓಕೆ ಫೈನ್ ವಂಡರ್ಫುಲ್ ಐ ಆಕ್ಸೆಪ್ಟ್ ದಿಸ್ ನಿಮಿತ್ತ ಇಲ್ಲದೆ ವಿಕಲ್ಪ ಸಾಧ್ಯ ಇಲ್ಲ ಒಂದು ವೇಳೆ ಇದು ಪಕ್ಷವನ್ನು ಇಟ್ಕೊಳ್ಳುತ್ತೆ ಆದರೆ ಹೀಗಿದ್ದ ಪಕ್ಷದಲ್ಲಿ ಪ್ರಾಣಾದಿ ಸರ್ವ ವಿಕಲ್ಪಸ್ಯ ವಿಕಲ್ಪ ಆಸ್ಪದತ್ವಾದ ಇದು ತುರಿಯ ಏನ್ ಮಾಡ್ತದೆ ಪ್ರಾಣ ಇತ್ಯಾದಿಗಳಿಗೆ ವಿಕಲ್ಪಕ್ಕೆ ಅದು ಆಸ್ಪದ ಮಾಡಿ ಕೊಡ್ತದೆ ಅಂತ ಒಂದು ವೇಳೆ ಹಾಗೆ ಆಸ್ಪದ ಮಾಡಿ ಕೊಟ್ಟಿತ್ತು ಅಂತಂದ ಮೇಲೆ ಈಗ ಹಗ್ಗದ ಬಗ್ಗೆ ಶಬ್ದಗಳ ಪ್ರಯೋಗ ಮಾಡಿ ಬರ್ತದೋ ಇಲ್ಲೋ ಮತ್ತೆ ಅವನೇನು ಅವನು ಡಬಲ್ ಗ್ರಾಜ್ಯುಯೇಟ್ ಅವ ಡಬಲ್ ಪಿ ಎಚ್ ಡಿ ಅಂದ್ಬಿಟ್ಟಿದ್ದಾರೆ ನಾಟ್ ಅನ್ ಆರ್ಡಿನರಿ ಫೆಲೋ ಎವ್ರಿ ನನು ಇಸ್ ಅನ್ ಎಕ್ಸಲೆಂಟ್ ಪಂಡಿತ ಸೊ ಅವನೇ ಹೇಳ್ತಾನೆ ಹಗ್ಗದ ಬಗ್ಗೆ ಶಬ್ದಗಳನ್ನು ಪ್ರಯೋಗ ಮಾಡಿ ಬರ್ತದೆ ಕಪ್ಪೆ ಚಿಪ್ಪಿನ ಬಗ್ಗೆ ಶಬ್ದವನ್ನು ಪ್ರಯೋಗ ಮಾಡಿ ಬರ್ತದೆ ಹೌದು ಸ್ಥಾನವಿನ ಬಗ್ಗೆ ಶಬ್ದ ಪ್ರಯೋಗ ಮಾಡಿ ಬರ್ತದೆ ತುರಿಯನ ಬಗ್ಗೆಯೂ ಕೂಡ ಶಬ್ದಗಳನ್ನು ಪ್ರಯೋಗ ಯಾಕೆ ಮಾಡಬಾರದು ಮಾಡ್ರಿ ಇದು ತುರಿಯ ಆತ್ಮ ಪ್ರಾಬ್ಲಮ್ ಇದು ಅಲ್ಲದು ಅದು ಇದು ಅಲ್ಲ ನೀವು ರೆಕಾರ್ಡ್ ಮಾಡ್ಕೊಂಡಿರ್ತೀರಿ ಯಾರು ಬರ್ತಾರೆ ನಿಮ್ಮ ಮನೆಗೆ ಮಾತಿ ಮಾತು ಮಾಡಿದ್ರೆ ನಿಮ್ಮ ಮನೆಗೆ ಕ್ಲಾಸ್ ಹೋಗಿ ಯಾರು ಮಾಡ್ತಾರೆ ಚಿತ್ರೂಪನಾದ್ರು ಮಾಡ್ತಾರೆ ಏ ಹೌದಾ ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ ನಾನು ಸ್ವಲ್ಪ ಅವ್ರ ಉಪನ್ಯಾಸ ಕೇಳಬೇಕು ನಿಮ್ಮ ಧರ್ಮ ಸಂಕಟ ಸ್ವಾಮಿ ಹೇಳ್ತಾರೆ ಅವ್ರಿಗೆ ಕೇಳಿಸ್ಬೇಡ ನೀವಷ್ಟೇ ಕೇಳಿದ್ರೆ ಸ್ವಾಮಿ ಹೇಳ್ತಾರೆ ಇವ್ರು ನೋಡಿದ್ರೆ ತುಂಬಾ ನಿಮ್ಗೆ ಹಾಕ್ತೀನಿ ಆಮೇಲೆ ಹಾಕ್ತೀರಾ ಪ್ರೆಸ್ ಮಾಡ್ತಾರೆ ಆದ್ರೆ ಸ್ವಾಮಿ ಹೇಳ್ತಾರೆ ಇದು ಅದು ಅಲ್ಲ ಅದು ಇದು ಇಲ್ಲ ಮುಂದೆ ಏನು ಅರ್ಥ ಆಗಲ್ಲ ಏಕೆಂದ್ರೆ ತುರಿಯನ್ನ ವಿಚಾರದಲ್ಲಿ ಯಾವ ಶಬ್ದ ಬಳಸ್ತೀರ ನೀವು ತುರಿಯನ ವಿಷಯದಲ್ಲಿ ಅದು ಅಂತೀರಾ ಇದು ಅಂತೀರಾ ನೀವು ಯಾವ ಶಬ್ದವನ್ನು ಬಳಸಲಿಕ್ಕಾಗೋದಿಲ್ಲ ಜಾತಿ ಋಣ ಗುಣ ಕ್ರಿಯಾ ದೋಷಗಳು ಯಾವ ಇಲ್ಲ ಭಾವಗಳಿಲ್ಲ ಯಾವ ಶಬ್ದ ಬಳಸ್ತೀರಿ ನೀವು ಸುಮ್ಮನೆ ಇಲ್ಲಪ್ಪ ಯಾವ ಶಬ್ದಗಳನ್ನು ಬಳಸದೆ ಹೋದರೂ ಕೂಡ ನಾವು ಗುರುತಿಸಬಹುದು ಭಾಷ್ಯ ಪ್ರತಿಷೇಧೈ ಆಧಾರಸ್ಯೇ ಅವನು ಮತ್ತೆ ಮುಂದುವರಿಸ್ತಾನೆ ಹೇಳ್ತಾನೆ ನೋಡಿ ನಿಷೇಧ ವಾಕ್ಯಗಳಿಂದಲೇ ತಿಳಿಸ್ಬೇಕು ಅಂತ ಹೇಳಿದ್ರೆ ಏನು ಅವಶ್ಯಕತೆ ಇಲ್ಲ ಈಗ ಇದು ಹಗ್ಗ ಅನ್ನೋದನ್ನ ನಿಷೇಧ ವಾಕ್ಯಗಳಿಂದ ನೀವು ಹೇಳಿದ್ರೆ ಇಲ್ಲ ನೀವು ಪ್ರಮಾಣಗಳನ್ನೆಲ್ಲ ನೀವು ಹೋಗಿ ಅವ್ರು ಉಪಯೋಗ ಮಾಡಿದ್ರಿ ಇದು ಹಗ್ಗ ಅಂತ ಗೊತ್ತಾಗ್ಬೋದು ಅದನ್ನು ಹೇಳ್ಬೋದು ನೋಡು ನೀನೇನು ಕಚ್ಚಿಸ್ಕೊಂಡು ಅದು ಸುಮ್ಮನೆ ನಿನ್ನ ಕಲ್ಪನಾ ಅಲ್ಲಿರೋದು ಅಂತ ಹಗ್ಗ ಶಬ್ದ ಉಪಯೋಗ ಮಾಡಿ ಬರ್ತದೆ ಇದು ಹಾಗೆ ಇಲ್ಲಿ ನ ಪ್ರತಿಷೇಧೈ ಪ್ರತ್ಯಾಯತ್ವ ನಿಷೇಧ ನೀತಿ ನೀತಿ ಮಾತ್ರದಿಂದ ನಾವು ಇದನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಬಿಡುಗೊಳ್ಳೋ ಅವಶ್ಯಕತೆ ಇಲ್ಲ ಹೇಗೆಂದರೆ ಉದಕ ಘಟ ಉದಾಹರಣೆ ಉದಕ ಅಂದ್ರೆ ನೀರು ಘಟ ಗಡಿಗೆ ಹೌದಾ ಗಡಿಗೆ ಆಧಾರ ನೀರು ಆಧಾರ ಗಡಿಗೆ ಆಧಾರನೇ ತಪ್ಪಿಬಿಟ್ರೆ ನೀರು ಚೆಲ್ಲಾಗ್ಬಿಡ ಹೌದಾ ಗಡಿಗೆ ಅರಳಿತು ಒಡೀತು ಕ್ರ್ಯಾಕ್ ಆಯಿತು ನೀರು ಈಗ ಅವಕಾಶ ಮಾಡಿಕೊಟ್ಟದ್ದು ಯಾರು ನೀರಿಗೆ, ಆ ಕಡೆಗೆ ಹೆಂಗದ ಕಪ್ಪದ ಎತ್ತರದ ದಪ್ಪದ ಮುಳುಗಿದೆ ಕೋಲಾಗಿದೆ ಪೂಜೆ ಆಕಾರದಲ್ಲಿದೆ ಎಷ್ಟು ಶಬ್ದ ನೋಡು ಮಾಡಬರ್ತದಲ್ಲ ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಆಸ್ಪದ ಅನ್ನೋ ಶಬ್ದ ಹಿಡ್ಕೊಂಡ ನಾನು ಗೊತ್ತಲ್ಲ ಆಸ್ಪದ ಅನ್ನೋ ಶಬ್ದ ಹಿಡ್ಕೊಂಡು ಅದನ್ನ ಜಿಜ್ಞಾಸ ಮಾಡಿ ವ್ಯಾಖ್ಯಾನ ಮಾಡ್ತಾನೆ. ಹಗ್ಗವು ಹಾವಿಗೆ ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ಹಗ್ಗದ ಬಗ್ಗೆ ಜಿಜ್ಞಾಸ ಮಾಡಬಹುದು, ಶಬ್ದ ಉಪಯೋಗ ಮಾಡಬಹುದು. ಆಸ್ಪದ ಅನ್ನೋ ಶಬ್ದವನ್ನೇ ನೀವು ಇಟ್ಕೊಂಡ್ರೆ ಓಕೆ ಫೈನ್, ನೀರು ಮತ್ತು ಗಡಿಗೆ ತುಂಬ ಗಡಿಗೆ ಆಧಾರ ನೀರು ಗೊತ್ತದಲ್ಲ ನಿಮಗೆ ಆಧಾರ ಆದಾಯ ಕತೆ ಗುರುಗಳು ಹೇಳ್ತಾರೆ ಆಧಾರ ಆದಾಯ ಕ್ಲಾಸ್ ಆ ದಿವಸ ಏನು ಆಧಾರ ಆದಾಯ ಕ್ಲಾಸ್ 45 ನಿಮಿಷ ಬರೀ ಆಧಾರ ಆದಾಯ ಆದಾಯ ಆಧಾರ ನಿಮ್ಮ ತಲೆ ಕೆಟ್ಟ ಹೋಗ್ತೀವಿ. ನಿಮ್ಮ ಹುಡುಗ ಬ್ರಹ್ಮಚಾರಿ ಕೂತಿರ್ತಾನೆ ಏನ್ ಆಧಾರ ಆದಾಯ ಏತಮ್ಮ ಬಾಯಿಗೆ ಏನು ಸ್ವಲ್ಪ ತುಪ್ಪ ಇಸ್ಕೊಂಬು ಒಳಗೋಗಿ ತುಪ್ಪ ಇಸ್ಕೊಂಬ ಈಗ ಕ್ಲಾಸ್ ಮುಗಿದ್ಮೇಲೆ ಹೋಮ್ ಆಗಿದೆ ತುಪ್ಪ ಇಸ್ಕೊಂಬು ಅವನು ಸಕ ಹೋಗಿರ್ತದ ಆಧಾರ ಹೇಳ್ತಾನೆ ಅವನು ಬಂದೆ ಗುರುಗಳು ಎತ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಕ್ಲಾಸಿಗೆ ಕುತ್ಕೊಂಡು ಸಾಕ ಆಗಿರ್ತದೆ ಅದ್ರ ತಲೆ ತುಂಬಲ್ಲೇ ಆಧಾರ ಆ ತಲೆ ತುಂಬೆಲ್ಲ ಅವರ ಆಧಾರ ಆದಾಯ ಇಟ್ಟಾಗ ಹೋಗ್ತಾನೆ ಮಾತಾ ಮತ್ತೆ ತುಪ್ಪ ಬೇಕಂತೆ ತಗೋ ಒಂದು ಗಡಿಗೆಯೊಳಗೆ ತುಪ್ಪ ಹಾಕಿ ಕೊಡ್ತಾರೆ ಅಲ್ಲಿ ಶುರು ಆಗ್ತ ನೋಡಿ ಗಡಿಗೆ ಆಧಾರ ತುಪ್ಪ ಆದಾಯ ತುಪ್ಪ ಆಧಾರ ಗಡಿಗೆ ಹಾಗೆ ಹೇಗೆ ಗುರುತಿಸ್ಬೇಕಿಲ್ಲ ಅದು ಸಂಶಯ ಬಂತು ನನಗೆ ಗಡಿಗೆ ಒಳಗೆ ತುಪ್ಪ ಇದೆ ತಾನೆ ಅಂದಮೇಲೆ ಗಡಿಗೆ ಆಧಾರ ತುಪ್ಪ ಆದಾಯ ಗಡಿಗೆ ಏನಕ್ಕೆ ಆಧಾರ ತುಪ್ಪವೇ ಇಲ್ಲದೆ ಹೋದ್ರೆ ಗಡಿಗೆ ಏನು ಬೆಲೆ ಆದ್ರೆ ತುಪ್ಪ ಆಧಾರ ಗಡಿಗೆ ಹೌ ಲಾಜಿಕ್ ಗೆಟ್ಸ್ ಎಕ್ಸ್ಚೇಂಜ್ ಗೊತ್ತಾಗಿಲ್ಲ ತುಪ್ಪ ಆಧಾರ ಗಡಿಗೆ ಆದಾಯ ಅದೇನಾಗ್ತದೆ ಗಡಿಗೆ ಒಳಗೆ ತುಪ್ಪ ಇದ್ದಾನೆ ಗಡಿಗೆ ಆಧಾರ ತುಪ್ಪ ಆದಾಯ ತುಪ್ಪ ಆಧಾರ ಗಡಿಗೆ ಆದಾಯ ಅಲ್ಲಿ ತಲೆ ಕಟ್ಟಿದ ಅವನೇನ್ ಮಾಡ್ಬಿಟ್ಟ ಹೇ ಇದು ಅರ್ಥ ಆಗುದಲ್ಲ ಬಿಡುದಿಲ್ಲ ಅಂತ ಹಿಂಗೆ ಹಿಂಗ್ ಮಾಡಿಕೊಂಡು ಏನಾಯ್ತು ತುಪ್ಪ ಎಲ್ಲ ಚಂದ ತುಪ್ಪಲ್ಲ ಚಲುಕ ಅವಾಗ ನಿಶ್ಚಯ ಏನು ಗಡಿಗೆ ಆಧಾರ ಸಾಂಪ್ರದಾಯಿಕ ಸಾಂಪ್ರದಾಯಿಕತೆ ಶಾಸ್ತ್ರ ಬರ್ತದೆ ಬಹುಶಃ ಪ್ರಧಾನ ಗುರ್ತದೆ ಚಾಂದ್ರಿ ಗುರ್ತು ಗೊತ್ತಿಲ್ಲ ಬಟ್ ಇದು ಬರ್ತದೆ ಸಾಂಪ್ರದಾಯಿಕವಾಗಿ ಹೇಳ್ತಾರೆ ಪೂಜೆ ಸ್ವಾಮಿ ಬಹಳ ಚಂದ್ರ ಹೇಳ್ತಿದ್ರು ಇಲ್ಲಪ್ಪ ಅವ್ರ ಇಂಗ್ಲಿಷ್ ಬಲ್ಲವ್ರಿಗೆ ಗೊತ್ತು ಅವ್ರಿಗೆ ಎಷ್ಟು ಹೋಗ್ಲಿ ಫೀಲ್ ಮಾಡ್ತಿದ್ರು ಎಲ್ಲರನ್ನು ತೊಡಗಿಸಿ ಬಿಡ್ತಿದ್ರು ಕ್ಲಾಸ್ನವ್ರು ಒಂದು ಶಬ್ದ ಅವ್ರು ಪ್ರಯೋಗ ಮಾಡಿದಾಗ ಅದು ನಮ್ಮ ಜೀವನದ ಒಂದು ದೊಡ್ಡ ಪವಾಡ ಅಂತ ತಿಳ್ಕೊಳ್ಳಿ ಆ ರೀತಿ ಶಬ್ದವನ್ನು ಪ್ರಯೋಗ ಮಾಡ್ತಿದ್ರು ನಮ್ಮ ವ್ಯಕ್ತಿತ್ವವನ್ನೇ ಬದಲು ಮಾಡಿ ಕ್ಷಣಾರ್ಧದಲ್ಲಿ ಇವತ್ತಿಗೂ ಅವರ ಸಮೀಪದಲ್ಲಿ ಬಂದಂತ ಹೋದಂತ ನಿರಾಶೆಗೊಂಡು ಹೋದಂತ ಒಬ್ರು ಇಲ್ಲ ಒಬ್ರು ಇಲ್ಲ ಹೋಪ್ಫುಲ್ ಆಗಿ ಬರ್ತಾರೆ ಹೋಪ್ಫುಲ್ ಆಗಿ ಹೋಗ್ತಾರೆ ಹೋಪ್ಸ್ ನಿಂದ ಇರ್ತಾರೆ ವಾಸ್ತವಿಕತೆ ತಿಳ್ಕೊಳ್ತಾರೆ ಕಂಪೇರ್ ಮಾಡ್ಬಾರ್ದು ಈ ತರ ರೆಫರ್ ಮಾಡ್ಬೋದು ಹೌದು ಬಹಳ ಚಂದ ಈ ಆಧಾರ ಆದಾಯ ಮಾತ್ರ ನನ್ಗೆ ಕಣ್ಣು ಕಟ್ಟದಂಗಿದೆ ಅವ್ರು ಹೇಳಿದ್ರು ಹಿಂಗೆ ಬಹಳ ಚಂದ ಹೇಳ್ತಾರೆ ಅವನ್ ನಗುದು ಅಷ್ಟು ಚಂದ್ರಿಯಸ್ ಆಗಿ ಎಂಡ್ ಆದ ಎಕ್ಸಾಂಪಲ್ ಅವ್ರು ನಗೋದು ಇಷ್ಟು ಕಂಪ್ಲೀಟ್ ಅಂದ್ರೆ ಅದು ನನಗೆ ಯಾವಾಗ ಜಾಯ್ ಜಾಯ್ ಗೋವಿಂದ ಜಾಯ್ ಹರಿ ಗೋವಿಂದ. ಸ್ವಾಮೀಜಿಯನ್ನ ಇಲ್ಲಿ ಕೂತ್ಕೊಂಡು ತೊಂಬತ್ತರಾಗ ಎಲ್ಲ ಅವ್ರು ಕಂಡವರು ಅವ್ರ ಜೊತೆ ಇದ್ದವರು ಅವ್ರ ದರ್ಶನ ತಗೊಂಡವರು ಇರೋದ್ರಿಂದ ಎರಡು ಮಾತು ಜಾಸ್ತಿ ಹೇಳಿದೆ ಅಷ್ಟೇ. ಓಕೆ ಏನಿದೆ ಹೋಪ್ಫುಲ್ ಯು ಎಂಜಾಯ್ ದಟ್. ಓಕೆ ಪ್ರಾಣಾದಿ ವಿಕಲ್ಪಸ್ಯ ಅಸತ್ಪಾತ್ ಶುಕ್ತಿಕಾದಿಷು ಇವ ರಜತಾದೇಹೇ ಕಪ್ಪೆ ಚಿಪ್ಪಿನಲ್ಲಿ ಅಂದ್ರೆ ಸಿಂಪಿ ಸಿಂಪ್ ಸಿಂಪ್ ಸಿಂಪಿನ ಮೇಲೆ ಸಿಂಪಿನಲ್ಲಿ ಪ್ರಾಪ್ತವಾದಂತಹ ಬೆಳ್ಳಿ ಅಸತ್ವ ಹೇಗೋ ಹಾಗೆ ಈ ಆಸ್ಪದೆ ಕೊಟ್ಟು ನಮಗೆ ವಿಕಲ್ಪಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ ವಿಕಲ್ಪವಾದಂತಹ ಇವಷ್ಟು ಏನು ವಿಕಲ್ಪಗಳಿವೆ ಇವು ಅಸತ್ವ. ಅಸತ್ವ ಅನ್ನೋ ಪ್ರಶ್ನೆ ಬಂದ ಮೇಲೆ ಆಧಾರ ಆದಾಯ ಪ್ರಶ್ನೆಯಲ್ಲಿ ಬರುತ್ತದೆ. ಆಧಾರ ಆದಾಯ ಪ್ರಶ್ನೆ ಯಾವಾಗ ಬರ್ತದೆ ಅಂದ್ರೆ ತುಪ್ಪ ಇಸ್ ಆಲ್ಸೋ ಸತ್ವ, ಗಡಿಗೆ ಇಸ್ ಆಲ್ಸೋ ಸತ್ವ, ಆವಾಗ ಆಧಾರ ಆದಾಯ ಬರ್ತದೆ. ಪಿಚ್ಚಿ ಕೇಳ್ತಾರೆ ಹೆಣ್ಣು ಹೆಂಗ್ ಸಿಗ್ತದ್ರೆ ಪಿಚ್ಚಿ ಅಂತಾರ. ಅವ್ರ ಸಂಖ್ಯೆ ಜಾಸ್ತಿ ಇದೆ. ಆಧಾರ ಆದಾಯ ಜಿಜ್ಞಾಸ ಯಾವಾಗ ಬರ್ತದೆ ಅಂತಂದ್ರೆ ಟೂ ಥಿಂಗ್ಸ್ ಮೇನ್ ಅವೈಲಬಲ್, ಒಂದಿದ್ದಾಗ ಒಂದಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಇದು ಇದು ಬರೋದಿಲ್ಲ. ಇದು ಆಧಾರ ಆದಾಯ ಉದಾಹರಣೆ ಬರೋದಿಲ್ಲ. ಎರಡು ಇರಬೇಕು, ಅದು ಹಗ್ಗವೂ ಇರಬೇಕು, ಅದು ಹಾವು ಇರಬೇಕು, ಎರಡು ಸಾರ್ವತ್ರಿಕ ಅನುಭವದಲ್ಲಿ ಲಭ್ಯವಿದೆ. ಈಗ ತುಪ್ಪ ನೀರು ಮತ್ತು ಗಡಿಗೆ ಸಾರ್ವತ್ರಿಕ ಅನುಭವದಲ್ಲಿ ಇಲ್ಲಿ ನೀರಿದೆ, ಇಲ್ಲೇ ಗಡಿಗೆ ನೀರಿದೆ. ಓಕೆ ಫೈನ್, ಗಡಿಗೆ ಒಳಗೆ ನೀರಿದೆ. ಓಕೆ ಫೈನ್, ಆದ್ದರಿಂದ ಗಡಿಗೆ ಆಧಾರ ನೀರು ಆದರೆ ಗಡಿಗೆ ಆಸ್ಪದೆ ಮಾಡಿಕೊಟ್ಟಿದೆ, ಆಸ್ಪದೆ ಮಾಡಿಕೊಟ್ಟಿದ್ದರಿಂದಾಗಿ ನೀರು ಅಲ್ಲಿ ಲಭ್ಯ ಇದೆ. ರೈಟ್, ಇಲ್ಲಿ ಎರಡಿದೆಯಾ? ಹಿಂಗ್ ತಿಳಿದಾಗ ಬಂದ, ಹಂಗ್ ತಿಳಿದಾಗ ಬಂದಿದೆ. ಹಿಂಗ್ ತಿಳಿದಾಗಂತಂದ್ರೆ ಸಂಸಾರ ಹಾವು ಕಲ್ಪ ಇದನ್ನು ಕಚ್ಚಿದೆ, ಏನ್ ಸುಖ ದುಃಖ ನೋವು ಇವನ ಪಾಲಿಗೆ ಒಂದೇ ಇದೆ. ಏನದು? ಒಂದು ಸಂಸಾರ. ಅದಕ್ಕೆ ಪರಮಾತ್ಮ ಎರಡೂ ಇದ್ಬಿಡ, ನಾವು ನೀ ಅಲ್ಲೇ ಇರಬ ಇದು ಬರಬೇಡ. ಎರಡೂ ಇಲ್ಲ ನೋಡಿ, ಇಲ್ಲ ಸ್ವಾಮೀಜಿ ಅಲ್ಲಿ ಇಟ್ಟಿಲ್ಲ ಅವ್ನು ದೇವಸ್ಥಾನ ಇಟ್ಟು. ಆಯ್ತು, ನಿಮ್ ದೇವಸ್ಥಾನದಾಗ ಏನಪ್ಪ, ನಾನು ಇತ್ತಂತೆ ಬರಬೇಡ. ಎರಡಿಲ್ಲ ಒಂದೇ ಇದೆ, ತಿಳಿದ್ರೆ ಏನು ತಿಳ್ಕೊ, ಇದು ಹಗ್ಗ ತಿಳಿತು, ಜ್ಞಾನ ಆಯ್ತು. ಈಗ ಅದು ಹಾವಿದೆಯಾ? ಆದ್ರೆ ಆಸ್ಪದೆ ಏನು ಮಾಡ್ಕೊಡ್ತು? ಅದು ಆಸ್ಪದ ಮಾಡಿಕೊಡ್ತದೆ. ಆದ್ದರಿಂದ ಶಬ್ದಗಳಿಂದ ವಿವರಿಸ್ಬೋದು ಅಂತ ಹೇಳ್ತಾನೆ. ಹೇಗಪ್ಪ ಅಂದ್ರೆ ನಾವು ಹಗ್ಗವನ್ನು ವಿವರಿಸ್ತೀವಿ, ಇವೆಲ್ಲವನ್ನು ವಿವರಿಸ್ತೇವೆ ನಾವು. ಕಪ್ಪೆ ಚಿಪ್ಪನ್ನು ವಿವರಿಸ್ತೀವಿ, ಮೋಟು ಮರವನ್ನು ವಿವರಿಸ್ತೀವಿ, ಅಲ್ಲಿ ಬರೀ ನಿಷೇಧ ಮಾಡೋದನ್ನು ವಿವರಿಸ್ತೇವೆ. ಹಾಗೆ ಇಲ್ಲಿ ಕೂಡ ಶಬ್ದಗಳನ್ನು ವಿವರಿಸ್ರಿ. ಯಾಕೆ ವಿವರಿಸಬಾರ್ದು ಶಬ್ದಗಳಿಂದ? ಇಲ್ಲಪ್ಪ, ವ್ಯವಸ್ಥೆ ಬರೋದಿಲ್ಲ. ಅದಕ್ಕೆ ಜಾತಿ ಗುಣ ಕ್ರಿಯಾ ಗುಣ ದೋಷಗಳು ಯಾವ ಇಲ್ಲ, ಅವಯವಗಳು ಇಲ್ಲ, ನಿರವಯವತ್ವ ಆತ ನಿರ್ವಿಶೇಷತ್ವ ಆತ ಇವು ಯಾವ ಇಲ್ಲ. ಆದ್ದರಿಂದ ಶಬ್ದಗಳಲ್ಲಿ ನಿಲ್ಕೋದಿಲ್ಲ. ಎಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ. ಇವೆಲ್ಲವನ್ನು ಕೊಟ್ಟು ಪ್ರಮಾಣಬದ್ಧವಾಗಿ ಹೇಳಿದ್ರು ಏನು ಇದನ್ನು ವ್ಯವಸ್ಥೆ ಬರೋದಿಲ್ಲ. ಹಾಗಾದ್ರೆ ಹ್ಯಾಕ್ ತಿಳಿಸ್ತೀರಿ? ನಿಷೇಧ ವಾಕ್ಯ ನೇತಿ ನೇತಿ ವಾಕ್ಯಗಳಿಂದ ತಿಳಿಸ್ ಬರ್ತದೆ ಅಂತ ಹೇಳಿದ್ರು. ಅವನಂತಾನೆ ಇಲ್ಲ, ಇದನ್ನು ಸಹಿತ ನಾವು ಶಬ್ದಗಳಿಂದ ತಿಳಿಸ್ಬೋದು. ಯಾಕೆ ಅಂತಂದ್ರೆ ಆಸ್ಪದ ಮಾಡಿಕೊಟ್ಟಿದೆ, ಆಸ್ಪದ ಮಾಡಿಕೊಟ್ಟಿದ್ದು ನಾವು ತಿಳಿಸ್ತೇವೆ ಶಬ್ದಗಳಿಂದ. ಶುಕ್ತಿಕಾದಿಷು ಇವ ರಜತಾದೇಹೇ ಪ್ರಾಣಾದಿ ವಿಕಲ್ಪಸ್ಯ ಅಸತ್ವಾದ ಶುಕ್ತಿಕಾದಿಷು ಇವ ರಜತಾದಿ ನಹಿ ಸದಸತೋ ಸಂಬಂಧ ಶಬ್ದ ಪ್ರವೃತ್ತಿ ನಿಮಿತ್ತ ಭಾಗ ಅವಸ್ತುತ್ವಾದ ಸತ್ ಅಸತೋ ಸಂಬಂಧ ಶಬ್ದ ಪ್ರವೃತ್ತಿ ನಿಮಿತ್ತ ಭಾಗ ನ ಇಲ್ಲಿ ಸತ್ತು ಅಸತ್ತುಗಳ ಸಂಬಂಧ ಹಾಲು ಸಕ್ಕರೆಯಂತೆ ಆಗಿದೆ ಅಂತ ನೋಡಿ. ಸತ್ತು ಹಗ್ಗ ಅಸತ್ತು ಹಾವು ಇವೆರಡರ ಸಂಬಂಧ ಹಾಲು ಸಕ್ಕರೆಯಂತಾಗಿದೆ. ಸ್ವಲ್ಪ ಹಗ್ಗ ಹೋಗಿ ಹಾವು ಹಂಗಾಗಿದೆ. ಹಂಗಾದ ಸಮಯ ಅದು ಏನಾಗಿದೆ ಅಂದ್ರೆ ಹಾವು ಇಳಿದ ಹಗ್ಗ ಕರಿ ಹೋಗಿದೆ. ಹಾಗೂ ಆಗಿಲ್ಲ. ಯಾವಾಗ ಈ ಪ್ರಕಾರವಾದ ಸದಸತ್ತುಗಳ ಸಂಬಂಧವೂ ಇಲ್ಲ ಅವಾಗ ಎರಡಲಿಕ್ಕೆ ಸಾಧ್ಯವೇ ಇಲ್ಲ, ಒಂದೇ ಇರಲಿಕ್ಕೆ ಸಾಧ್ಯ. ಇನ್ನೊಂದು ಅವಸ್ತುತ್ವ ಅದ, ಅದು ಒಂದಿರಲಿಕ್ಕೆ ಸಾಧ್ಯ, ಇನ್ನೊಂದು ಅವಸ್ತು. ನಾವು ಅದೇ ಹೇಳ್ತೇವೆ ಸ್ವಾಮಿ, ನಾವೇ ಹೇಳ್ತೀವಿ ಅಂತಂದ್ರೆ ಈ ಸಂಸಾರ ಒಂದೇ ಸತ್, ಇದು ಒಂದೇ ದಿಸ್ ಅಲ್ಟಿಮೇಟ್. ಸುಖಿ ದುಃಖಿ ಕಷ್ಟ ನೋವು ಅನುಭವಿಸ್ತಾ ಇರೋದು ನಬಹುದು ಮತ್ತು ಇಂಥ ಜೀವನವನ್ನ ನೀನು ಹೋಮ್ಲಿ ಫೀಲ್ ಮಾಡ್ತೀಯ ಅಂದ್ರೆ ಇಲ್ಲ ನಾನು ನಿನ್ನೆ ಓಟ್ ಹಾಕ್ತೀನಿ, ನಿನ್ನ ಮಾತಿಗೆ ನಾ ಎಕ್ಸೆಪ್ಟ್ ಮಾಡ್ತೀನಿ, ನೀನು ಇದನ್ನ ಸಹಜವಾಗಿ ಆನಂದವಾಗಿ ಸ್ವೀಕರಿಸ್ತೀಯ. ನಾ ಸ್ವೀಕರಿಸೋದು ಬಿಡೋದು ಸಂಬಂಧ ಇಲ್ಲ ಸ್ವಾಮಿ. ಇದು ಈ ಪುಟಾಟಿಕೆ ಮಾತು ಬೇಡ, ನಿನ್ನ ಆತ್ಮ ಸಾಕ್ಷಿಯಾಗಿ ಅವರು ಈ ಪ್ರಕಾರವಾದ ಅಪ್ಸ್ ಅಂಡ್ ಡೌನ್ಸ್ಗಳನ್ನು ನೀನು ಸ್ವೀಕರಿಸ್ತೀಯ. ಸ್ವೀಕರಿಸೋದಲ್ಲ ಅಂದ್ರೆ ನಾವೇನ್ ಮಾಡಲಿಕ್ಕೆ ಸಾಧ್ಯ? ಅದ್ರ ಮುಂದೆ ನೋಡೋಣ ಅಂತ ಈ ಮೊದಲ ಪ್ರಶ್ನೆ ಉತ್ತರ ಕೊಡು. ದಿಸ್ ಇಸ್ ಹೌ ಐ ಆರ್ಗ್ಯೂ ವಿತ್ ದೋಸ್ ಪೀಪಲ್. ನೀ ಮೊದಲ ಉತ್ತರ ಕೊಡು, ಇದನ್ನು ನೀನು ಹೋಮ್ಲಿ ಸ್ವೀಕರಿಸ್ತೀಯ. ಹೋಮ್ಲಿ ಅಂದ್ರೆ ಏನು? ನಿನಗೆ ಕಾಫಿ ಬೇಕಾಗಿತ್ತು, ಕಾಫಿ ಕೊಟ್ಟಾಗ ಹೋಮ್ಲಿ ಸ್ವೀಕಾರ ಮಾಡ್ತೀಯ. ಒಂದು ಪೈಸಾ ಕೂಡ ಯಾರು ಶಾಖ ಕೊಟ್ಟಿದ್ದನ್ನು ನಾನು ನೋಡಿಲ್ಲ. ಈ ಚಾಯ್ ಕಾಫಿ ಮಹಿಮಾ ಹೇಳ್ತೀನಿ, ಯಾವ ಪ್ರಾಬ್ಲಮು ಸಾಲ್ವ್ ಆಗದೆ ಇದ್ದದ್ದು ಒಂದು ಕಪ್ ಚಾಯ್ದಿಂದ ಸಾಲ್ವ್ ನೋಡ್ರಿ. ಚಾಯ್ ಪೇ ಚರ್ಚಾ, ಒಂದು ಕಪ್ ಚಾಯ್ ಪೇ ಚರ್ಚಾ. ಚಾಯ್ ವಾಲ ಪ್ರಧಾನಮಂತ್ರಿ ಬಂದಿದ್ದಾರೆ, ಒಂದು ಕಪ್ ಚಾಯ್. ಚಾಯ್ ಒಳಗೆ ಎಷ್ಟು ಮಹಿಮಾ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಈಗ ಒಂದು ಕಪ್ ಚಾಯ್ ಅಂತ ಅಪವಾಡ ಬರೀ ಒಂದು ಕಪ್ ಚಾಯ್. ಓಕೆ ಫೈನ್, ನೋ ಪ್ರಾಬ್ಲಮ್. ಈಗ ನಿಮಗೆ ಒಂದು ವೇಳೆ ಈ ಪ್ರಕಾರವಾದಂತಹ ಸಂಸಾರ ಇದು ಚಾಯ್ ಕಾಫಿ ಅಂತ ಸಹಜವಾಗಿತ್ತು ಅಂತಂದ್ರೆ ನಿನಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇರಲೇಬಾರದು. ನೋಡಿ, ಇವತ್ತು ನನಗೂ ಚಾಯ್ ಕುಡಿದವ್ರು ಯಾರೂ ಪ್ರತಿಕ್ರಿಯೆ ಮಾಡಿಲ್ಲ. ಹೋಗಿ ಬಿಡಪ್ಪ, ಅವಾಗ ಒಂದು ಚಾಯ್ ಕೊಟ್ಟಿದ್ದ. ಈ ಪೀಡಿಪುಗಳಿಗೆ ನಾನು ನನ್ನ ಪೂರ್ವಾಶ್ರಮದಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಇದೆ, ಅದು ಬಿಲ್ ಮಾಡಿಸ್ಬೇಕಾಗ್ತದೆ ಮಂತ್ಲಿ ಸ್ಟೇಜಸ್ ಎಲ್ಲ ಆದ್ರೆ ಬಿಲ್ ಮಾಡಿಸ್ತಾರೆ. ಅವ್ ಬಿಲ್ ಮಾಡಿದ್ರು, ಆ ಹಣ ಇಟ್ಟರೆ ಬಿಲ್ ಮಾಡ್ತಾರೆ. ನಾನು ಒಂದು ಕಪ್ ಕಾಫಿ ಕೊಟ್ಬಿಟ್ಟಿದ್ದೆ. ಆ ಚಲೋ ಹೋಗಿ ಕಾಫಿ ಪೀಲಿ ಏನ ತೆರೆಸೆ ಅಂತಾರೆ. ನಿಮ್ಮಿಂದ ಕಾಫಿ ಕುಡಿದೆಲ್ಲ ಆಯ್ತು. ಹಂಗೆ ಕಾಫಿ ಬಗ್ಗೆ ಚಾಯ್ ಬಗ್ಗೆ ಪ್ರತಿಕ್ರಿಯೆ ಶೂನ್ಯ, ಯಾರು ಪ್ರತಿಕ್ರಿಯೆ ಮಾಡೋದೇ ಇಲ್ಲ. ಯಾರು ಮಾಡೋದಿಲ್ಲ, ದೇ ಆಕ್ಸೆಪ್ಟ್. ನೀ ಎಂತ ಅರ್ಥ ಮಾಡಿದ್ರು ನಾನಲ್ಲಿ ಕಾಂಕ್ರೀಟೇ ಹಾಕಿರೋದಿಲ್ಲ. ಬಿಲ್ ಪಾಸ್ ಮಾಡಿದ್ರು, ಒಂದು ಚೀಲ ಸಿಮೆಂಟ್ಗೆ 8 ಚೀಲ ಬೂದಿ ಕುಡಿಸ್ತಾ ಇದ್ದೆ. ಇಷ್ಟೆಲ್ಲ ಮಾಡಿ ನಾ ಕಟ್ಟಿದ ಬಿಲ್ಡಿಂಗ್ ಗೆ ಅವಾರ್ಡ್ ಸಿಕ್ತು, ಬೆಸ್ಟ್ ಬಿಲ್ಡಿಂಗ್. ಅದು ಇನ್ನು ಉಳಿದ ಕಾಂಟ್ರಾಕ್ಟ್ ಏನು ಮಾಡ್ತೀವಿ? ಅಂದ್ರೆ ಒಂದೇ ಕಪ್ಪು ಚಾಯ್ ಎಲ್ಲಾನು ಮುಗಿದು ಬಿಡ್ತದೆ ಅಂತದ್ದು ಎಲ್ಲರೂ ಅಕಾಮಡೇಟ್ ಮಾಡ್ತಾರೆ. ಈ ಪ್ರತಿಕ್ರಿಯೆ ಯಾರು ಬರುದಿಲ್ಲ, ಹಾಗೆ ನಿನಗೆ ಏನೋ ಪ್ರತಿಕ್ರಿಯೆ ಬರಬಾರ್ದು. ಸಂಸಾರದ ಬಗ್ಗೆ ನಿನಗೆ ಯಾವ ರಿಯಾಕ್ಷನ್ಸ್ ಪ್ರತಿಕ್ರಿಯೆ ಅದ್ರ ಬಗ್ಗೆ ಇರಿಟೇಷನ್ ಏನೂ ಆಗ್ಬಾರ್ದು ನಿನಗೆ. ಇಲ್ಲ ಸ್ವಾಮೀಜಿ, ಸಾಕಾಗ ಏನೋ ಪ್ಲೀಸಿನ ನಮಗೆ ಸಾಕಾಗೋದು. ಇದೇನು ಬೇಕು ನನಗೆ, ಇದರಿಂದ ಬಿಡಬೇಕು. ಹೆಂಗ್ ಸಾಧ್ಯ? ವಿಷ್ಣುವಿನ ಹತ್ರ ಹೋಗಿ ಅದು ಕುತ್ಕೊಂಡ್ಬಿಟ್ರೆ ಬಿಡುಗಡೆ ಆಗ್ತದೆ. ಇಲ್ಲಿ ಹೆಂಗೆ ಎರಡಿದ್ದು ಬಿಡುಗಡೆ ಆಗಿಲ್ವೋ, ಅಲ್ಲಿ ಹೋಗಿ ಎರಡೇ ಇಟ್ಕೊಂಡ್ರು ಅಲ್ಲೂ ಬಿಡುಗಡೆ ಆಗಿಲ್ಲ. ಅಲ್ಲೂ ಆ ವಿಷ್ಣು ನೋಡಿ ನೋಡಿ ನೋಡಿ ನೋಡಿ ಆ ಬಾಕಿಯವರು ಹೇಳ್ತಾರೆ, ನಾನು ಮೊನ್ನೆ ಕೈಲಾಸಕ್ಕೆ ಹೋಗಿದ್ದೆ, ಇದಕ್ಕಿನ್ನೂ ಚೆಂದಾಗಿದೆ. ಹೌದಾ? ಅಂತ ನಮ್ದು ವೀಸಾ ಕೊಟ್ಬಿಡಪ್ಪ. ಇಲ್ಲಿ ಹೇಗೆ ನಾವು ಪ್ರತಿಕ್ರಿಯೆ ಮಾಡ್ತೀವಿ, ಅಲ್ಲಿ ಆದ್ರೂ ಪ್ರತಿಕ್ರಿಯೆ ಮಾಡ್ತೀವಿ. ಸೊ ನಿನಗೆ ಮುಕ್ತಿ ಅವಕಾಶ ಇಲ್ಲ. ಇದು ಶಾಶ್ವತವಾದ ಸತ್ಯ. ಸಂಸಾರ ಬಿಕಾಸ್ ಅಲ್ಟಿಮೇಟ್ ಟ್ರೂತ್, ಅಂತಿಮ ಸತ್ಯ. ಸಂಸಾರ ಇದು ದುಃಖ, ಇದು ನೋವು, ಇದು ಅಂತಿಮ ಸತ್ಯ ಅಂತ ಸಿದ್ಧ ಹೋಗ್ತದೆ. ಮೋಕ್ಷ ಪ್ರಸಂಗ ಇಲ್ಲ. ಮೋಕ್ಷ ಪ್ರಸಂಗ ಇಲ್ಲ ಅಂದ್ರೆ ಉಪದೇಶ ಪ್ರಸಂಗ ಇಲ್ಲ. ಉಪದೇಶ ಪ್ರಸಂಗ ಇಲ್ಲ ಅಂದ್ರೆ ಶಾಸ್ತ್ರ ಆಗಮಗಳ ಪ್ರಸಂಗ ಇಲ್ಲ. ಇಲ್ಲ ಅಂದ್ರೆ ಗುರು ಶಿಷ್ಯ ಪರಂಪರೆ ಇಲ್ಲ. ಕ್ಯಾಪಾತ ಎಲ್ಲರೂ ಹೊರಟೋಗ್ಬೇಕು. ಸ್ವೀಕಾರ ಮಾಡಲಿಕ್ಕೆ ಬೇಕು. ಏನಂತಂದ್ರೆ ಇವು ಎರಡು ಸೇರಿ ಆಗಿಲ್ಲ. ಸತ್ತು ಅಸತ್ತು ಇವು ಎರಡೂ ಸೇರಿ. ಸತ್ತನ್ನ ಸತ್ತಂತ ಗುರುತಿಸಬೇಕು, ಅಸತ್ತನ್ನ ಅಸತ್ತಂತ ಒಪ್ಪಬೇಕು. ಇಲ್ಲ ಇದ್ದಂಗ ತೋರ್ತದೆ, ಇದ್ದಂಗ ತೋರ್ತದಲ್ಲೋ ಇರಲಿ ಬಿಡು. ಆದ್ರೆ ಅಸತ್ತಂತ ಒಪ್ಕೊಂಡಿಯ ನಿನ್ನ ಪ್ರತಿಬಿಂಬವನ್ನು. ಕನ್ನಡಿಯಲ್ಲಿ ಪ್ರತಿಬಿಂಬವನ್ನ ಇದ್ದಂಗೆ ಇರ್ತದೆ, ಆದ್ರೂ ನೀನು ಒಪ್ಕೊಂಡೇ ಇಲ್ಲೋ, ಇದು ಇಲ್ಲ ಅಂತ ಒಪ್ಕೊಂಡೇ ಇಲ್ಲೋ, ಒಪ್ಕೋ. ನಿತ್ಯ ಇದು ಅಸತ್. ಹಾವು ಅಸತ್ ಜಿಜ್ಞಾಸ ವ್ಯವಹಾರದಲ್ಲಿ ತೋರಿಕೆ ಅನಿಸಿಕೆ ಮಾತ್ರ. ಜಿಜ್ಞಾಸದಲ್ಲಿ ಅದು ಇಲ್ಲೇ ಇಲ್ಲ. ಅವರು ಏನಿದೆ ರಜ್ಜು, ಶಾಶ್ವತವಾದ ಸತ್ಯ ರಜ್ಜು ಹೇಳ್ತಾರೆ. ಇನ್ನ ಪ್ರಮಾಣಾಂತರ ವಿಷಯತ್ವ ನಾಪಿ ಪ್ರಮಾಣಾಂತರ ವಿಷಯತ್ವ ಸ್ವರೂಪೇಣ ಆತ್ಮನಃ ನಿರುಪಾದಿಕತ್ವಾದ ಪ್ರವಾದಿವತ್ ನಾಪಿ ಜಾತಿಮತ್ವಂ ಅದ್ವಿತೀಯತ್ವೇನ ಸಾಮಾನ್ಯ ವಿಶೇಷ ಅಭಾವಾತ್ ನಾಪಿ ಕ್ರಿಯಾವತ್ವಂ ವಾಚಕಾದಿವತ್ ಅವಿತ್ರಿಯತ್ವಾದ ನಾಪಿ ಗುಣವತ್ವಂ ಲೀಲಾದಿವತ್ ನಿರ್ಗುಣತ್ವಾದ ಅತಃ ನ ಅಭಿಧಾನೇನ ನಿರ್ದೇಶಪದ್ಧತಿ. ಶಬ್ದಗಳಿಂದ ಇದನ್ನು ವಿವರಿಸಲಿಕ್ಕೆ ಯಾಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಒಂದೊಂದಾಗಿ ಎಲ್ಲ ಕಾರಣಗಳನ್ನು ಕೊಡ್ತಾರೆ. ಇಷ್ಟು ಕಾರಣ, ಜಾತಿ, ಕ್ರಿಯಾ, ಗುಣ, ದೋಷ ಇವೆಲ್ಲ ಕಾರಣ ಕೊಟ್ಟು, ಈ ಕಾರಣಗಳಿಂದಾಗಿ ಇದಕ್ಕೆ ಯಾವುದೇ ಪ್ರಕಾರವಂತ ಶಬ್ದಪ್ರಯೋಗ ಮಾಡಿ ಬರೋದಿಲ್ಲ. ಆದ್ದರಿಂದ ಆತ್ಮನನ್ನು ಗುರುತಿಸೋದು ಹೇಗೆ ಅಂದರೆ ನೇತಿ ನೇತಿಗಳನ್ನು ಗುರುತಿಸಬೇಕಾಗ್ತದೆ. ಆ ನೇತಿ ನೇತಿಗೆ ಬೇಕಾದ ಶಬ್ದಗಳು ನಮ್ಮ ಹತ್ರ ಇವೆ. ಆ ಶಬ್ದಗಳು ಏಕೆಂದರೆ ಆ ಶಬ್ದಗಳು ಹಾವಿನ ಮೇಲೆ ಪ್ರಯೋಗ ಆಗ್ತವೆ, ನಾ ಹಗ್ಗಿನ ಮೇಲೆ ಪ್ರಯೋಗ ಆಗೋದಿಲ್ಲ. ಹೌದಾ? ಜೀವನ ಮೇಲೆ ಪ್ರಯೋಗ ಆಗ್ತವೆ ಎಲ್ಲ ನೇತಿ ಶಕ್ತಿಗಳು. ಯಾರ ಮೇಲೆ ಪ್ರಯೋಗ ಆಗ್ತವೆ? ಜೀವನ ಮೇಲೆ. ಸಂಘಾತ ಜೀವ ಇದ್ದಂಗೆ ಇವ್ರ ಮೇಲೆ ಪ್ರಯೋಗ ಆಗ್ತವೆ. ಆತ್ಮನ ಮೇಲೆ ಯಾವ ವಾಕ್ಯವೂ ಪ್ರಯೋಗ ಆಗೋದಿಲ್ಲ. ಓಂ ಪೂರ್ಣಮದಃಪೂರ್ಣಮಿದಂ ಪೂರ್ಣಾತ್ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ ಜೈ. ಜೈ ಶ್ರೀ ದಯಾನಂದ. ಜೈ ಶ್ರೀ ದಯಾನಂದ.